ಅರಣ್ಯ ಇಲಾಖೆಯಿಂದ ಕೆಲವಾರು ಕಡೆ ಸಸ್ಯಗಳು ಲಭ್ಯ ಇದಾವೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ, ತೇಗದ ಬೀಜಗಳ ಮೊಳಕೆ ಶಕ್ತಿಯನ್ನ ಹೇಗೆ ಬೇಗ ಕಂಡುಕೊಳ್ಬೇಕು, ಹಾಗೆ ತೇಗದಲ್ಲಿ ಸಸ್ಯಗಳನ್ನ ಹೇಗೆ ವೃದ್ಧಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ PhDಯಲ್ಲಿ ಅಧ್ಯಯನ ಮಾಡಿರುವ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ KP ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವರೇ ಹೇಳಿ. ನಮಸ್ಕಾರ ರೈತ ಬಂದವರೇ. ನಿಮ್ಗೆ ಗೊತ್ತಿರೋ ಹಾಗೆ ಟೀಕ್ ಅಂದ್ರೆ ಕಿಂಗ್ ಅಂತ ಹೇಳ್ತಾರೆ, ಟಿಂಬರ್ ಅಲ್ಲೇ ಕಿಂಗ್ ಅದು ಅಲ್ವಾ. ಯಾಕೆ ಅಂದ್ರೆ ಟೀಕ್ಗೆ ಟರ್ಮೈಟ್ ಎಲ್ಲ ಏನು ಅಟ್ಯಾಕ್ ಆಗಲ್ಲ, ಅದ್ರಲ್ಲಿ ಟೆಕ್ಟೋನಿ ಅಂತ ಒಂದು ಆಯಿಲ್ ಕಂಟೆಂಟ್ ಇರುತ್ತೆ. ತುಂಬಾ ಬಾಳಿಕೆ ಬರುವಂತ ಟಿಂಬರ್ ಇದು, ಅದಕ್ಕೋಸ್ಕರನೇ ತುಂಬಾ ಹೈ ಡಿಮ್ಯಾಂಡ್ ಇರೋದು. ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೀಕ್ ಪ್ಲಾಂಟೇಶನ್ ಸ್ಟಾರ್ಟ್ ಆಗಿದ್ದೆ ಕೇರಳದಲ್ಲಿ. ನಿಮಗೆ ಗೊತ್ತಿರಬಹುದು ನಿಲಂಬೂರ್ ಟೀಕ್ ಅಂತ ಇದೆ, ಅದಕ್ಕೆ GA ಟ್ಯಾಗ್ ಅಂತಾನು ಇದೆ, ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ ಇದೆ. ಅದಕ್ಕೆ ಎಷ್ಟು ಹೈ ಡಿಮ್ಯಾಂಡ್ ಇದೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ವರ್ಲ್ಡ್ ಅಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಬಟ್ ಅದನ್ನ ಬೆಳೆಯೋದ್ ಹೇಗೆ, ಸಸಿ ಮಾಡೋದು ಹೇಗೆ, ನರ್ಸರಿ ಟೆಕ್ನಾಲಜಿ ಹೇಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಟೀಕ್ ಅಲ್ಲಿ ಬೀಜ ಬಿಡುತ್ತೆ, ಅದಕ್ಕೆ ಪ್ರೂಫ್ಸ್ ಅಂತ ಹೇಳ್ತೀವಿ. ಅದು ನೀವು ಡೈರೆಕ್ಟ್ ಆಗಿ ಹಂಗೆ ಸುಮ್ನೆ ಹೋಗಿ ಬೀಜ ಬಿತ್ತನೆ ಮಾಡ್ತೀನಿ ಅಂತ ಹೇಳಿದ್ರೆ ಬರಲ್ಲ ಅದು. ಯಾಕೆಂದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳು ಅದು ಟೈಮ್ ತಗೊಳತ್ತೆ. 100 ಸಸಿ ಹಾಕಿದ್ರು ಎರಡೋ ಮೂರೋ ಬರ್ಬೋದು, ನೀವ್ ಏನು ಮಾಡ್ದೇನೆ ಸುಮ್ನೆ ಬಿತ್ತನೆ ಮಾಡ್ಬಿಟ್ರೆ. ಅದಕ್ಕೋಸ್ಕರ ಏನ್ ಪ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನರ್ಸರಿ ಮಾಡೋರ್ಗೆ ಎಕ್ಸಾಂಪಲ್, ನಾವೊಂದು ಪ್ಲಾಂಟೇಶನ್ ಮಾಡ್ಬೇಕು ಅಂದ್ರೂ ಒಂದೇ ತರದ್ದು ಒಂದೇ ಸೈಜಿನ ಸೀಡ್ಲಿಂಗ್ಸ್ ಬೇಕಾಗುತ್ತೆ. ನಾವೀಗ ಒಂದ್ 100 ಸೀಡ್ ಹಾಕಿ ಎರಡೋ ಮೂರು ಸೀಡ್ಲಿಂಗ್ಸ್ ಬಂದು ಮೇಲೆ ಇನ್ನೊಂದ್ 10 ದಿನ ಬಿಟ್ಟು ಒಂದೇ ಅದು ಜರ್ಮಿನೇಷನ್ ಆದ್ರೆ ಅದಕ್ಕೆ ಏಜ್ ವೇರಿ ಆಗ್ತಾ ಹೋಗುತ್ತೆ ಅಲ್ವಾ. ಒಂದ್ ಚಿಕ್ಕದಿರುತ್ತೆ, ಒಂದ್ ದೊಡ್ಡದಿರುತ್ತೆ, ಅವಾಗ ಪ್ಲಾಂಟ್ ಮಾಡಕ್ ಆಗಲ್ಲ, ನಮ್ಗೆ ಒಂದೇ ತರದೇ ಪ್ಲಾಂಟ್ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೋದು, ಜರ್ಮಿನೇಷನ್ ಮಾಡೋದಕ್ಕೆ ಏನೇನ್ ಮಾಡ್ಬೋದು, ಚೆನ್ನಾಗಿ ಜರ್ಮಿನೇಷನ್ ಬೇಗ ಬರಬೇಕು, ಮತ್ತೆ ಗಿಡಗಳು ವಿಗರ್ ಅಂತ ಹೇಳ್ತಾರೆ, ಮೀನ್ಸ್ ಚಂದ ಸಮೃದ್ಧಿಯಾಗಿ ಬೆಳೆದಿರಬೇಕು, ಆ ತರ ಗಿಡ ಬರೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ನೋಡಿರ್ಬೋದು ಟೀಕ್ ಸೀಡ್ ತುಂಬಾ ಹಾರ್ಡ್ ಆಗಿರುತ್ತೆ, ಮೇಲೆ ವೆಲ್ವೆಟ್ ತರ ಇರುತ್ತೆ, ಒಳಗೆ ಕಲ್ ತರ ದೊಡ್ಡದಿರುತ್ತೆ. ಅದಕ್ಕೋಸ್ಕರ ಅದೇನ್ ಮಾಡ್ಬೋದು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟರ್ಮೈಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಈ ಮರಕ್ಕೆ ಟರ್ಮೈಟ್ ಅಟ್ಯಾಕ್ ಆಗಲ್ಲ, ಬಟ್ ಇದಕ್ಕೆ ಬೀಜನ ನಾವು ಟರ್ಮೈಟ್ ಟ್ರೀಟ್ಮೆಂಟ್ ಇಂದ ಮಾಡಿ ಸ್ವಲ್ಪ ಲೂಸ್ ಆಗೋ ತರ, ಸೀಡ್ ಬೇಗನೆ ಜರ್ಮಿನೇಷನ್ ಆಗೋ ತರ ಮಾಡ್ಬೋದು. ಹೇಗೆ ಅಂದ್ರೆ, ಒಂದು ಕತ್ತಲೆ ಜಾಗದಲ್ಲಿ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್. ಇವನ್ ಕತ್ತಲೆ ಇರಲಿ, ಸಾಯಿಲ್ ಇರುವಂತ ಜಾಗ, ಮನೆಗಳಲ್ಲಿ ಹಿಂದಿರುತ್ತೆ ಅಂತ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಮಣ್ಣಿನಲ್ಲಿ ಸ್ವಲ್ಪ ನೀರನ್ ಹಾಕಿ ಚೆಂದಾಗಿ ಒಂಥರ ಸ್ಪ್ರೇ ಮಾಡ್ಬಿಡಿ. ನೀರ್ನ ಸ್ಪ್ರೇ ಮಾಡಿ ನ್ಯೂಸ್ ಪೇಪರ್ನ ಸ್ಮಾಲ್ ಸ್ಮಾಲ್ ಪೀಸ್ ಆಗಿ ಮಾಡಿ ಆ ನೆಲದ ಮೇಲೆ ಹಾಕಿ, ಆಮೇಲೆ ಸೀಡ್ ನ ಒಂದ್ ಲೇಯರ್ ಹಾಕಿ, ಮತ್ತೆ ಪೇಪರ್ ನ ಒಂದ್ ಲೇಯರ್ ಹಾಕಿ, ಮತ್ತೆ ಸೀಡ್ ಹಾಕಿ, ಇದೇ ತರನೆ ಮಾಡಿ ಮತ್ತೆ ಚಂದ ಮಾಡಿ ನ್ಯೂಸ್ ಪೇಪರ್ ನೆಲ್ಲ ಮುಚ್ಚಿ, ಬೇಕಾದ್ರೆ ನಿಮ್ಗೆ ಗೋಣಿಚೀಲ ಚಂದ ಮಾಡಿ ಮುಚ್ಚಿ ನೀರ್ ಹಾಕಿ, ಮತ್ತೆ ಚಂದ ಮಾಡಿ ಸ್ಪ್ರೇ ಮಾಡಿ, 2 ದಿನ ಬಿಟ್ಟು ಮತ್ತೆ ಸ್ಪ್ರೇ ಮಾಡಿ. ಹೀಗೆ 2-3 ಸತಿ ಸ್ಪ್ರೇ ಮಾಡಾದ್ಮೇಲೆ ಡಿಸ್ಟರ್ಬ್ ಮಾಡಿದ ಹಾಗೆ ಬಿಟ್ಟಾಗ ಅಲ್ಲಿ ಟರ್ಮೈಟ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಟರ್ಮೈಟ್ ಮೇಲಿನ ಕವರ್ ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ, ಒಳಗೆ ಮಾತ್ರ ಕಲ್ಲು ತರ ಆಗುತ್ತೆ. ಹಿಂಗೆ ಅಂದ್ರೆ ಸ್ಮೂತ್ ಆಗುತ್ತೆ, ಮೀನ್ಸ್ ಅಂದ್ರೆ ಸ್ವಲ್ಪ ಸ್ವಲ್ಪ ಬಿರುಕ್ ಸ್ಟಾರ್ಟ್ ಆಗಿರುತ್ತೆ. ಆ ಸೀಡ್ ನ ಕಲೆಕ್ಟ್ ಮಾಡ್ಕೊಂಡು ನೀವು ಒಂದು ದಿನ ನೀರಲ್ಲಿ ಹಾಕಿ ಸಾಯಂಕಾಲ 6 ಗಂಟೆಗೆ ನೀರಲ್ಲಿ ನೆನೆಸಿಟ್ರೆ, ನಾಳೆ ಮತ್ತೆ ಬೆಳಗ್ಗೆ ತೆಗೆದು ಮತ್ತೆ ಸುಮ್ನೆ ಸ್ಪ್ರೇ ಮಾಡೋದು, ಶೇಡ್ ರೇ ಅಂತ ಹೇಳ್ತಾರೆ, ತುಂಬಾ ಬಿಸಿಲಿಗೆ ಇಡೋದ್ ಬೇಡ, ಹಂಗೆ ಡ್ರೈ ಮಾಡೋದು. ಅದೇ ತರನೇ 2 ದಿನ ಮಾಡ್ಬಿಟ್ರೆ, ಅಂದ್ರೆ ಒಂದ್ರ ನೀರಲ್ಲಿ ಹಾಕೋದು, ಒಂದ್ಸತಿ ಒಣಗಿಸೋದು, ನೀರಲ್ಲಿ ಹಾಕೋದು, ಒಣಗಿಸೋದು, 2 ಸತಿ ಮಾಡಿ ನೀವು ಸೀಡ್ ನ ನರ್ಸರಿ ಬೆಡ್ ಅಲ್ಲಿ ಹಾಕಿದ್ರೆ ನಿಮಗೆ 5 ಇಲ್ಲ 6ನೇ ದಿನಕ್ಕೆ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನೀವು ಟ್ರೀಟ್ಮೆಂಟ್ ಮಾಡದೆ ಹಾಕಿದ್ರೆ 1 ತಿಂಗಳಾದ್ರೂ ಬೇಕು, ಕನಿಷ್ಠ 15-20 ದಿನ ಆದ್ರೂ ಕನಿಷ್ಠ ಬೇಕು. ಬಟ್ ನೀವು ಈ ತರ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ 5 ಇಲ್ಲ 6ನೇ ದಿನಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆಮೇಲೆ ಜರ್ಮಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು 100 ಸೀಡ್ ಹಾಕಿದ್ರೆ ಒಂದ್ 85-90 ಸೀಡ್ ಜರ್ಮಿನೇಷನ್ ಆಗ್ತಾ ಇರುತ್ತೆ. ತುಂಬಾ ಒಳ್ಳೇದು ಇದು, ಒಳ್ಳೆ ಜರ್ಮಿನೇಷನ್ ಬರುತ್ತೆ, ಆಮೇಲೆ ಸೀಡ್ಲಿಂಗ್ಸ್ ಒಳ್ಳೆ ಗ್ರೋತ್ ಆಗಿರುತ್ತೆ. ಒಂದು ಇಂಪಾರ್ಟೆಂಟ್ ಟರ್ಮೈಟ್ ಟ್ರೀಟ್ಮೆಂಟ್, ಪ್ರೀ ಟ್ರೀಟ್ಮೆಂಟ್ ಅಂತೀವಿ, ಜರ್ಮಿನೇಷನ್ ಇಂಪ್ರೂವ್ ಮಾಡೋದಕ್ಕೆ ಟರ್ಮೈಟ್ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅದು ಟೀಕ್ ಅಲ್ಲಿ. ಅದು ಬಿಟ್ರೆ ನಮ್ಗೆ ಮತ್ತೊಂದೇನು ಅಂದ್ರೆ, ಟೀಕ್ ಸೀಡ್ಲಿಂಗ್ಸ್ ನ ನಾವು ರೈಸ್ ಮಾಡ್ತೀವಿ, ನರ್ಸರಿ ಬೆಡ್ ಮಾಡಿರ್ತೀವಿ, ರೈಸ್ ಮಾಡ್ತೀವಿ. ಡೈರೆಕ್ಟ್ ನಾವು 1 ತಿಂಗಳಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಲೇಬೇಕಾಗುತ್ತೆ ಪಾಲಿಥಿನ್ ಬ್ಯಾಗಿಗೆ. ಪಾಲಿಥಿನ್ ಬ್ಯಾಗಿಗೆ ಮೀಡಿಯಾ ತುಂಬಾ ಇಂಪಾರ್ಟೆಂಟ್. ನಾವೇನ್ ಹೇಳ್ತೀವಿ, ಸಾಯಿಲ್, ಸ್ಯಾಂಡ್, ಫಾರ್ಮೇಡ್ ಮೆನೂರ್ ಹಾಕಿ, 2 ಪಟ್ಟು ಸಾಯಿಲ್, 1 ಪಟ್ಟು ಫಾರ್ಮೇಡ್ ಮೆನೂರ್, 1 ಪಟ್ಟು ಸ್ಯಾಂಡ್ ಅಂತ. ಬಟ್ ಈಗ ಸ್ಯಾಂಡ್ ಸಿಗೋದು ತುಂಬಾ ಕಷ್ಟ ಅಲ್ವಾ, ತುಂಬಾ ಎಕ್ಸ್ಪೆನ್ಸಿವ್. ಮನೆ ಕಟ್ಟಬೇಕು ಅಂದ್ರೆ ಸ್ಯಾಂಡ್ ಸಿಗ್ತಾ ಇಲ್ಲ. ಈಗ ನರ್ಸರಿ ಪಾಟಿಂಗ್ ಮೀಡಿಯಾ ಮಾಡೋದಕ್ಕೆ ಬ್ಯಾಗಿಗೆ ಫಿಲ್ ಮಾಡೋದಕ್ಕೆ ಸ್ಯಾಂಡ್ ಸಿಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ನಾವು ರೈಸ್ ಹಸ್ಕ್, ನಮಗ್ ಅದು ಮಿಲ್ಲಲ್ಲೆಲ್ಲ ನಾವು ಭತ್ತ ಮಾಡಿದ ಮೇಲೆ ಹಸ್ಕ್ ಇರುತ್ತಲ್ವಾ, ಆ ರೈಸ್ ಹಸ್ಕ್ ನ ನಾವು ಯೂಸ್ ಮಾಡೋದು. ಸ್ಯಾಂಡ್ ನ ಯೂಸ್ ಮಾಡೋದು ಯಾಕೆ ಅಂದ್ರೆ ಡ್ರೈನೇಜ್ ಇರಬೇಕು, ನೀವು ನೀರ್ ಹಾಕಿದ ತಕ್ಷಣ ಚೆನ್ನಾಗಿ ಇಳಿದು ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಯೂಸ್ ಮಾಡೋದು. ಸೊ ಅದ್ರ ಬದಲು ನೀವು ರೈಸ್ ಹಸ್ಕ್ ನ ಯೂಸ್ ಮಾಡಿದ್ರೆ ಆಲ್ಟರ್ನೇಟಿವ್ ಆಗಿ ಸ್ಯಾಂಡ್ ಬದಲು, ಯಾಕಂದ್ರೆ ಈಗ ಎಕ್ಸ್ಪ್ಲೋಟೇಷನ್ ಜಾಸ್ತಿ ಆಗ್ತಿದೆ. ಅಲ್ಲಿ ಇಲ್ಲಿ ಹೋಗಿ ಕದ್ಕೊಂಡು ಸ್ಯಾಂಡ್ ತಗೋಬರೋದು ಆತರ ಆಗ್ತಿದೆ. ಸೊ ಅದನ್ನ ಕಡಿಮೆ ಮಾಡ್ಬೇಕು. ಹೈ ಡಿಮ್ಯಾಂಡ್ ಇದೆ ಸ್ಯಾಂಡು, ಆಮೇಲೆ ಹೈ ಕಾಸ್ಟ್ ಇದೆ ಅನ್ನೋ ಟೈಮ್ ಅಲ್ಲಿ ರೈಸ್ ಹಸ್ಕನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವ ಸೈಜಿನ ರೂಟ್ ಟ್ರೈನರ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದ್ರೆ 250 cc ಅಂತ ಸಿಗುತ್ತೆ, ಮತ್ತೆ 300 cc ಅಂತ ಹೇಳಿ. ಅವಾಗ ನಿಮಗೆ ಒಳ್ಳೆ ಸೀಡ್ಲಿಂಗ್ಸ್, ಹೈಟ್ ಚೆನ್ನಾಗಿರುತ್ತೆ, ಮತ್ತೆ ಕಾಲರ್ ಡಯಾಮೀಟರ್ ಕಾಂಡನು ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಆ ರೂಟ್ ಟ್ರೈನರ್ ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಮತ್ತೆ 25-30 cm ಇರುವಂತ ಪಾಲಿಥಿನ್ ಬ್ಯಾಗ್ ಯೂಸ್ ಮಾಡಿದ್ರು ತುಂಬಾ ಒಳ್ಳೇದು. ಮತ್ತೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಟೀಕ್ ಅಲ್ಲಿ ನಾವು ಟೀಕ್ ನ ಸೀಡ್ಲಿಂಗ್ಸ್ ರೈಸ್ ಮಾಡಿನು 1 year ಹೋಗಿ ಪ್ಲಾಂಟಿಂಗ್ ಮಾಡ್ತೀವಿ. ಮತ್ತು ನಮ್ಮ ದೇಶದಾದ್ಯಂತ ಇಂಪಾರ್ಟೆಂಟ್ ಏನು ಅಂದ್ರೆ ಸ್ಟಂಪ್ ಪ್ರೊಡಕ್ಷನ್, ಅಂದ್ರೆ ಟೀಕ್ ಸ್ಟಂಪ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಯಾಕೆ ಟೀಕ್ ಸ್ಟಂಪ್ ಇಂಪಾರ್ಟೆಂಟ್, ಫೀಲ್ಡ್ ಗೆ ಹೋಗಿ ಪ್ಲಾಂಟ್ ಮಾಡಿದಾಗ 100% ಸಕ್ಸಸ್ಫುಲ್ ಇರುತ್ತೆ ಟೀಕ್ ಸ್ಟಂಪ್ ಅಲ್ಲಿ. 6-7 months ಸೀಡ್ಲಿಂಗ್ಸ್ ನ ಹಂಗೆ ಡೈರೆಕ್ಟ್ ಹೋಗಿ ಪ್ಲಾಂಟಿಂಗ್ ಮಾಡಿದ್ರೆ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಟೀಕ್ ಸ್ಟಂಪ್ ಹೇಗ್ ಮಾಡೋದು ಅನ್ನೋ ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ನರ್ಸರಿ ಬೆಡ್ ಹೇಗಿರ್ಬೇಕು, ನರ್ಸರಿ ಬೆಡ್ ಅಂದ್ರೆ 10x1 10 meter ಉದ್ದ ಇರಬೇಕು, 1 meter ಅಗಲ ಇರಬೇಕು. ನರ್ಸರಿ ಬೆಡ್ ಅಲ್ಲಿ ಏನಿರ್ಬೇಕು ಅಂದ್ರೆ ಸಾಲ್ ಚಂದ ಮಾಡಿ ಸೀವ್ ಮಾಡಿರ್ಬೇಕು, ಕಲ್ನಿರ್ಬೋದು ಏನಾದ್ರು ಕಸಗಳನ್ನೆಲ್ಲ ತೆಗೆದಾಕಿ ಚಂದ ಮಾಡಿ ಸೀವ್ ಮಾಡಿರ್ಬೇಕು. ಫಾರ್ಮೇಡ್ ಮೆನೂರ್ ಮತ್ತೆ ಸ್ವಲ್ಪ ಸ್ಯಾಂಡ್ ಎಲ್ಲದನ್ನು ಮಿಕ್ಸ್ ಮಾಡಿ 15-30 cm ಎತ್ತರದವರೆಗೂ, ಮತ್ತೆ ಉದ್ದ ಹೇಗಿರ್ಬೇಕು ಅಂದ್ರೆ 10 meter ಇರಬೇಕು, ಅಗಲ 1 meter ಇರಬೇಕು ಅಂತ ನರ್ಸರಿ ಬೆಡ್ ನ ಮಾಡಿ ಟರ್ಮೈಟ್ ಟ್ರೀಟ್ಮೆಂಟ್ ಕೊಟ್ಟು ನೀವು ಸೀಡ್ ನ ಸೋ ಮಾಡಿ. ಬೇಕಾದ್ರೆ ಡಿಬ್ಲಿಂಗ್ ಅಂದ್ರೆ ಒಂದೊಂದನ್ನೇ ಲೈನ್ ಬೈ ಲೈನ್ ಲೈನ್ ಲೈನ್ ಬೈ ಸೀಡ್ ನ ಬಿತ್ತನೆ ಮಾಡಿ, ಬಿತ್ತನೆ ಮಾಡಾದ್ಮೇಲೆ ಸೀಡ್ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಆಗಿ 1 year ವರ್ಗೂ ನೀವು ಬೆಡ್ ಅಲ್ಲೇ ಇಡಬೇಕು. ಅದನ್ನ ಸೀಡ್ ನ ಬಿತ್ತನೆ ಮಾಡುವಾಗ 30-30 cm ದೂರದಲ್ಲಿ ಒಂದೊಂದು ಸೀಡ್ ನ ನೀವು ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಇರುತ್ತೆ. 1 year ಆದ್ಮೇಲೆ ನೀವು ಆ ಸಸಿನ ಬುಡ ಸಮೇತ ಕೀಳ್ಬೇಕು. ಬುಡ ಸಮೇತ ಅಂದ್ರೆ ಬೇರಿಗೆ ಏನು ಡ್ಯಾಮೇಜ್ ಆಗಿರಬಾರ್ದು. ಆತರ ಕಿತ್ತು ಏನ್ ಮಾಡ್ಬೇಕು ಅಂದ್ರೆ ಬೇರೆ ತರದ ಎಲ್ಲ ಅಂದ್ರೆ ಆ ಕಡೆ ಈ ಕಡೆ ಕಾಂಡದಿಂದ ಬೇರಿನ ಜೊತೆಗೆ ಬೇರೆ ಸೆಕೆಂಡರಿ ರೂಟ್ಸ್ ಇರುತ್ತೆ, ಆ ರೂಟ್ಸ್ ನೆಲ್ಲ ಕಟ್ ಮಾಡಿ ರೂಟ್ ಸೈಡ್ 15-20 cm ಹಾಗೆ ಇಡಬೇಕು. ಮತ್ತೆ ಶೂಟ್ ಪೋರ್ಷನ್ ನ 2.5 cm ಹಾಗೆ ಇಡಬೇಕು. ಫುಲ್ ರೂಟ್ ನು ಇಡಬಾರ್ದು, ಶೂಟ್ ನು ಇಡಬಾರ್ದು, ಅಷ್ಟು ಕಟ್ ಮಾಡಬೇಕು. ರೂಟ್ ಸೈಡ್ 15-20 cm ನ ಇಟ್ಕೋಬೇಕು, ಶೂಟ್ ಪೋರ್ಷನ್ 2.5-3 cm ನ ಇಟ್ಕೋಬೇಕು. ಅದು ಇಟ್ಟು ಕಟ್ ಮಾಡ್ಬೇಕು. ಸ್ವಲ್ಪ ರೂಟ್ ಸ್ವಲ್ಪ ಕಾಂಡ ಇರುತ್ತೆ, ಶೂಟ್ ಪೋರ್ಷನ್ ರೂಟ್ ಪೋರ್ಷನ್ ಇರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಹೋಗಿ ನೀವು ಫೀಲ್ಡ್ ಅಲ್ಲಿ ಪ್ಲಾಂಟ್ ಮಾಡಿದ್ರೆ ಬೇಗ ಗ್ರೋತ್ ಬರುತ್ತೆ. 1 year ಸೀಡ್ಲಿಂಗ್ಸ್ ನೇ ವಿತಿನ್ 2-3 months ಅಲ್ಲಿ 15-60-70 cm ಗ್ರೋತ್ ಆಗಿರುತ್ತೆ, ಒಳ್ಳೆ ಗ್ರೋತ್ ಇರುತ್ತೆ. ಅದಕ್ಕೋಸ್ಕರ ಸ್ಟಂಪ್ ಪ್ರೊಡಕ್ಷನ್, ನಾವು ಬೀಜಕ್ಕಿಂತನೂ ಸ್ಟಂಪ್ ಪ್ರೊಡಕ್ಷನ್ ಹೋಗೋದು ತುಂಬಾ ಒಳ್ಳೆಯದು, ಲಾಭಕರ ಅಂತಾನು ಹೇಳ್ಬೋದು. ಆಮೇಲೆ ಗ್ರೋತ್ ತುಂಬಾ ಚೆನ್ನಾಗಿ, ಯಾಕೆಂದ್ರೆ ಕಾಂಡದಲ್ಲಿ ಮತ್ತೆ ಬೇರಲ್ಲಿ ಫುಡ್ ಸ್ಟೋರೇಜ್ ಇರುತ್ತೆ. ನಿಮಗೆ ಹಂಗೆ ಪ್ಲಾಂಟ್ ಮಾಡಿದ ತಕ್ಷಣ ಅಲ್ಲಿ ಫುಡ್ ಇರುತ್ತೆ. ನೀವ್ ಏನಂದ್ರೆ ಒಂದು ಸಸಿನ 6-7 months ನ ಸೀಡ್ಲಿಂಗ್ಸ್ ನ ತಂದು ಹಾಕಿದ್ರೆ ಅದು ಅಲ್ಲಿ ರೂಟ್ ನ ಬೇರ್ ಇಟ್ಕೊಂಡು ಆಮೇಲೆ ಅದು ಮಾಯಿಶ್ಚರ್ ಇರ್ಬೋದು ನ್ಯೂಟ್ರಿಯಂಟ್ ಅಪ್ಟೇಕ್ ಮಾಡಿ ಆಮೇಲೆ ಗ್ರೋತ್ ಆಗೋದು ತುಂಬಾ ಟೈಮ್ ತಗೊಳುತ್ತೆ. ಬಟ್ ಟೀಕ್ ಸ್ಟಂಪ್ ಅಲ್ಲಿ ರೂಟ್ ಶೂಟ್ ಎರಡು ಪೋರ್ಷನ್ ಇರುತ್ತಲ್ವ, 1 year ಇರುತ್ತೆ, ಅದರಲ್ಲಿ ಫುಡ್ಡಿನ ಅಂಶ ಫುಲ್ ಇರುತ್ತೆ, ಫುಡ್ ಸ್ಟೋರೇಜ್ ಆಗಿರುತ್ತೆ. ಹಚ್ಚಿದ ತಕ್ಷಣ ನಿಮಗೆ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಟಂಪ್ ಪ್ರೊಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಟೀಕ್ ಅಲ್ಲಿ. ಫ್ಯೂಚರ್ ಅಲ್ಲಿ ಟೀಕ್ ಸೀಡ್ಲಿಂಗ್ಸ್ ಮಾಡಬಹುದು, ಸ್ಟಂಪ್ ಮಾಡಿದ್ರೆ ಇನ್ನೂ ಲಾಭದಾಯಕವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಟಂಪ್ ಫಾರೆಸ್ಟ್ ನರ್ಸರಿಲೆಲ್ಲ ಕಡೆನೂ ಸಿಗುತ್ತೆ, ನೀವು ವಿಚಾರಿಸಬೇಕಾಗತ್ತೆ. ಟೀಕ್ ತುಂಬಾ ಒಳ್ಳೆ ವ್ಯಾಲ್ಯೂಯಬಲ್ ಟಿಂಬರು, ಹೈ ಕಾಸ್ಟ್ ಇರುತ್ತೆ. ಕೃಷಿ ಅರಣ್ಯ ಇರ್ಬೋದು, ಅರಣ್ಯ ಕೃಷಿಯಲ್ಲಿ 1-2 ಅಥವಾ ಆ ಎಲ್ಲ ಡಿಫ್ರೆಂಟ್ ಸ್ಪೀಸೀಸ್ ಅಲ್ಲಿ ಟೀಕ್ ಜೊತೆಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ಈ ತರ ಬೆಳೆಯೋದ್ರಿಂದನು ತುಂಬಾ ಅನುಕೂಲವಾಗುತ್ತೆ ಆರ್ಥಿಕವಾಗಿ ಅಂತ ಹೇಳ್ತಿದ್ದೀನಿ. ಸ್ಟಂಪ್ ಬಗ್ಗೆ ಹೇಳ್ತಾ ಇದ್ರೆ ಅಂದ್ರೆ ಬೇರು ಬರೆಸಿದ ಸಸ್ಯಗಳನ್ನ ನಾಟಿ ಮಾಡೋದು, ಅವುಗಳಿಗೂ ಬೀಜ ಬೇಕೇ ಬೇಕಲ್ವಾ? ಹೌದು, ಬೀಜ ಬೇಕು. ಟರ್ಮೈಟ್ ಸೀಡ್ ನ ಸೋ ಮಾಡಿ, ಟರ್ಮೈಟ್ ಅಟ್ಯಾಕ್ ಮಾಡ್ಸಾದ್ಮೇಲೆ ಪ್ರೀ ಟ್ರೀಟ್ಮೆಂಟ್ ಕೊಟ್ಮೇಲೆ ಅದನ್ನ ಬೆಡ್ಡಲ್ಲಿ ಸೋ ಮಾಡಿ, ಅವಾಗ ಸಸಿ ಹುಟ್ಟುತ್ತೆ. ಹುಟ್ಟಾಗಿರೋ ಸಸಿನ 1 year ಹಾಗೆ ಇಟ್ಕೋಬೇಕು. ನೀವು 1 year ಆದ ತಕ್ಷಣನೇ ಕೀಳ್ಬೇಕು, ಬೇರು ಸಮೇತ ಕೀಳ್ಬೇಕು, ಬೇರಿಗೆ ಏನು ಡ್ಯಾಮೇಜ್ ಆಗ್ಬಾರ್ದು. ತಾಯಿ ಬೇರು ಬಿಟ್ಟು ಬೇರೆ ಬೇರುಗಳಿರ್ತವೆ ಈ ಕಡೆ, ಸೆಕೆಂಡರಿ ಬೇರು ಅವೆಲ್ಲ ರಿಮೂವ್ ಮಾಡಿ ಒಂದೇ ತಾಯಿ ಬೇರಲ್ಲಿ 15-30 cm ಪೋರ್ಷನ್ ನ ಹಾಗೆ ಇಡಬೇಕು. ಮತ್ತೆ 3 cm ಕಾಂಡನ ಅಷ್ಟೇ ಇಟ್ಟು ಕಟ್ ಮಾಡ್ಬೇಕು. ನಿಮಗೆ ಅವಾಗ ರೂಟ್ ಪೋರ್ಷನ್ ಮತ್ತೆ ಶೂಟ್ ಪೋರ್ಷನ್ ಇರುತ್ತೆ, ಅದನ್ನ ಹೋಗಿ ನೀವು ಪ್ಲಾಂಟ್ ಮಾಡಿದ್ರೆ ಬೇಗ ಗ್ರೋತ್ ಆಗುತ್ತೆ, ಫೇಲ್ಯೂರ್ ಕಡಿಮೆ ಇರುತ್ತೆ. ಗೆದ್ದಲನ್ನ ಕೆಟ್ಟದಂತ ಎಷ್ಟೋ ಜನ ಮಾತಾಡೋದಿದೆ, ಆದ್ರೆ ಗೆದ್ದಲನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು? ತಾವು ಹೇಳ್ತಾ ಇದ್ರಿ, ಒಂದು ಕತ್ತಲೆಯ ವಾತಾವರಣದಲ್ಲಿ ಅಥವಾ ಹೆಚ್ಚು ಬಿಸಿಲು ಬೀಳದ ಜಾಗದಲ್ಲಿ ತೇಗದ ಬೀಜಗಳನ್ನು ಇಟ್ಟು ಕೆಳಗಡೆಗೆ ಪೇಪರ್ ಹಾಕಿ, ಮೇಲ್ಗಡೆನೂ ಪೇಪರ್ ಹಾಕಿ, ಮತ್ ಪದ್ರ ಪದ್ರವಾಗಿ ಹಾಕಿ ಮೇಲೆ ಹೊದಿಸಿ ಕಾಗದದಿಂದ, ಆಮೇಲೆ ಗೋಣಿಚೀಲವನ್ನ ಮೇಲ್ ಹಾಕಿ ನೀರು ಬಿಟ್ಟು ಹದವಾಗಿ ತೇವವನ್ನ ಕಾಪಾಡಿಕೊಂಡ್ರೆ ಗೆದ್ದಲು ಬಂದ್ಬಿಡುತ್ತೆ. ಇನ್ನು ಕೆಲವೊಬ್ರು ಮಾತಾಡಿದ್ರಿ, ಪೇಪರ್ ಏನು ಬೇಡ, ಸ್ವಲ್ಪ ತರ್ಗು ಗಿರ್ಗು ಹಾಕಿ ಮೇಲೆ ಗೋಣಿಚೀಲವನ್ನು ಹಾಕಿ, ಸ್ವಲ್ಪ ಬೇಕಾದ್ರೆ ಸಗಣಿ ಬಗ್ಗಡವನ್ನು ಹಾಕಿ ಇಟ್ಟರೆ ಹೇಗೆ ಅಂತ ಅನ್ಕೊಂಡು ಏನ್ ಹೇಳ್ತೀರಿ? ಅದು ನಡೆಯುತ್ತೆ. ನೀವು ಹೇಳದಂಗೆ ಡ್ರೈ ಆಗಿರೋ ಲೀವ್ಸ್, ಟ್ವಿಕ್ಸ್ ಎಲ್ಲ, ಕೊಂಬೆ ಎಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಬಂದು ಅದ್ರ ಒಳಗೆ ಹಾಕಿದ್ರು ಏನು ಅಂದ್ರೆ ಅಲ್ಲಿ ಹೇಗಿರ್ಬೇಕು ಅಂದ್ರೆ ವೆದರ್ ಟರ್ಮೈಟ್ಸ್ ಬರಬೇಕು, ಒಂಥರ ಕೂಲ್ ಟೆಂಪರೇಚರ್ ಇರಬೇಕು, ಟರ್ಮೈಟ್ ಗೆ ಫುಡ್ ಬೇಕಾಗಿರುತ್ತೆ. ಅವಾಗ ಅದನ್ನ ಏನ್ ಮಾಡುತ್ತೆ, ಟೀಕ್ ಸೀಡ್ ನ ತಿನ್ನಕ್ ಸ್ಟಾರ್ಟ್ ಮಾಡುದು. ಟೀಕ್ ಸೀಡ್ ತಿನ್ನಲ್ಲ, ಅದು ಮೇಲಿನ ಕವರ್ ಇರುತ್ತೆ ಅದನ್ನ ತಿನ್ನುತ್ತೆ. ಟೀಕ್ ನ ನೀವು ಕಲ್ಲಲ್ಲಿ ಹೊಡೆದು ನೋಡಿದ್ರೆ ಒಳಗೆ ಸೀಡ್ ಇರುತ್ತೆ, ಅದು ನಾಲ್ಕು ಚೇಂಬರ್ ಇರುತ್ತೆ. ಆ ನಾಲ್ಕು ಚೇಂಬರ್ ಅಲ್ಲೂ ಎರಡು ಚೇಂಬರ್ ಅಲ್ಲೂ ಅಥವಾ ಒಂದ್ ಚೇಂಬರ್ ಅಲ್ಲೂ ಸೀಡ್ ಇರುತ್ತೆ, ನಾಲ್ಕು ಸೀಡ್ ಇರಲ್ಲ. ಅದರಲ್ಲಿ ಒಂದು ಸೀಡ್ ಮಾತ್ರ ಚೆನ್ನಾಗಿರುತ್ತೆ, ಬೇರೆದೆಲ್ಲ ಏನಂದ್ರೆ ಇನ್ಫೀಲ್ಡ್ ಅಂದ್ರೆ ಸೀಡ್ ಚೆನ್ನಾಗಿರಲ್ಲ, ಹೆಲ್ತಿ ಆಗಿರಲ್ಲ ಅಂತ ಸೀಡ್ ಇರುತ್ತೆ. ಅದಕ್ಕೋಸ್ಕರ ಏನಂದ್ರೆ ಟೀಕ್ ಸೀಡ್ ನ ಟರ್ಮೈಟ್ಗೆ ಇನ್ಫೆಸ್ಟೆಡ್ ಮಾಡಿದ್ರೆ ಅಂದ್ರೆ ಎಕ್ಸ್ಪೋಸ್ ಮಾಡಿದ್ರೆ ಅದು ಟರ್ಮೈಟ್ ತನ್ನಿಗೆ ಫುಡ್ಗೆ ಬೇಕು ಅಂತ ಹೇಳಿ ಮೇಲಿನ ವೆಲ್ವೆಟ್ ಕವರ್ ನ ಫುಲ್ ತಿಂದ್ಬಿಡುತ್ತೆ. ಅವಾಗ ಈಸಿಯಾಗಿ ಜರ್ಮಿನೇಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಿಜ, ಗೆದ್ದಲು ಬೀಜದ ಮೇಲಿನ ಭಾಗವನ್ನ ಕೆರೆದು ತಿಂದು ಒಂದು ರೀತಿಯಲ್ಲಿ ಮೊಳಕೆಗೆ ಹಗುರ ಮಾಡಿಕೊಡುತ್ತೆ, ಚಾಲನೆಯನ್ನ ಕೊಡುತ್ತೆ. ಬೀಜಗಳನ್ನ ನಾವು ಬಿಸಿ ನೀರಿನಲ್ಲಿ ಹಾಕಿ ಅಥವಾ ಸ್ವಲ್ಪ ಹೊತ್ತು ಬೆಚ್ಚು ಮಾಡಿ ಅಥವಾ ಕುದಿಸಿ ಹಾಕೋದ್ರಿಂದಲೂ ಮೊಳಕೆಯನ್ನ ಪಡೆಯಲಿಕ್ಕೆ ಅವಕಾಶ ಇದೆಯಾ? ಸರ್, ಇದು ಹೇಳ್ಬೇಕು ಅಂದ್ರೆ ನೀವು ಬಾಯಿಲ್ ವಾಟರ್ ಅಲ್ಲಿ ಮಾಡ್ತಾರೆ. ಇನ್ನೊಂದು ಟೀಕ್ ಏನಂದ್ರೆ ತುಂಬಾ ಹಾರ್ಡ್ ಆಗಿರೋದ್ರಿಂದ ಏನ್ ಮಾಡ್ತಾರೆ, 7 ದಿವಸ ಸಗಣಿಯಲ್ಲೇ ಇಟ್ಟಿರೋದು ಅಥವಾ 7 ದಿವಸ ಏನ್ ಮಾಡ್ತಾರೆ, ಒಂದಿನ ನೀರಲ್ಲಿ ಹಾಕೋದು, ಆಮೇಲೆ ಒಂದು ದಿನ ಬಿಸಿಲಲ್ಲಿ ಒಣಗ ಹಾಕೋದು. ಇದೇ ತರ 7 ಸತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಭೂಮಿ ಇರುತ್ತಲ್ವ, ಮಳೆ ಬಂದಾಗ ಒಡ್ಕೊಳತ್ತಲ್ಲ, ಅದೇ ತರನೇ ಇಲ್ಲಿನೂ ಒಡೆಯುತ್ತೆ. ಬಟ್ ಏನಂದ್ರೆ ಟೈಮ್ ತಗೊಳುತ್ತೆ, ಮತ್ತೆ ಸಕ್ಸಸ್ ರೇಟ್ ಅಷ್ಟು ಇರಲ್ಲ. ತುಂಬಾ ಹಳೇ ಮೆಥಡ್ ಗಳಿದೆಲ್ಲ ರೈತ ಬಂದ್ರೆ. ಇನ್ನೊಂದೇನು ಅಂದ್ರೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಈಗ ಮೆಕ್ಯಾನಿಕಲ್ ಸ್ಕ್ಯಾರಿಫೈಯರ್ ಅಂತ ಬಂದಿದೆ, ಒಂದು ಮಿಷಿನ್ ಇದೆ. ಟೀಕ್ ಸೀಡ್ ನ ಆ ಮಿಷಿನ್ ಹಾಕಿದ್ರೆ ಮೇಲಿನ ಕವರ್ ಎಲ್ಲ ಫುಲ್ ಹೋಗ್ಬಿಡುತ್ತೆ. ಸೊ ಒಳಗೆ ಸೀಡ್ ಮೀನ್ಸ್ ಅಂದ್ರೆ ಕಲ್ಲಿನ ತರ ಇರುವಂತ ಸೀಡ್ ಮಾತ್ರ ನಮಗ್ ಸಿಗುತ್ತೆ. ಅದನ್ನು ನೀವು ಉಪಯೋಗ ಪಡ್ಕೋಬಹುದು. ಇಲ್ಲಿ ಇದೆ ಅಂದ್ರೆ ಶಿವಮೊಗ್ಗದ ಸೀಡ್ ಯೂನಿಟ್ ಅಲ್ಲಿ ಇದೆ, ಮತ್ತೆ ಸಿರ್ಸಿಯಲ್ಲಿದೆ, ಸಿರ್ಸಿಯಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಅಂತಲ್ಲಿ ನಿಮಗೆ ಮೆಕ್ಯಾನಿಕಲ್ ಸ್ಕ್ಯಾರಿಫೈರ್ ಸಿಗುತ್ತೆ, ಅದನ್ನು ಉಪಯೋಗ ಪಡಿಸಿಕೊಳ್ಳಬಹುದು. ತೇಗವನ್ನ ಯಾರು ಬೆಳಿಲಿಕ್ಕೆ ಹಿಂದೆಟ್ಟು ಹಾಕ್ತಾರೆ, ಎಲ್ಲರಿಗೂ ಇಷ್ಟ. ಆದ್ರೆ ಅರಣ್ಯ ಇಲಾಖೆಯವರು ಅಷ್ಟು ಸುಲಭವಾಗಿ ಕಟಾವ್ ಮಾಡ್ಲಿಕ್ ಬಿಡಲ್ಲ, ಬಳಸ್ಕೊಳ್ಳೋದು ಕಷ್ಟ, ಇದಕ್ಕೆ ಅರಣ್ಯ ಇಲಾಖೆಯವರ ಅನುಮತಿ ಬೇಕು ಕಡಿಲಿಕ್ಕು ಸಾಗಿಸ್ಲಿಕ್ಕೆ ಅಂತ ಅನ್ಕೊಂಡು ಕೆಲವೊಬ್ರು ಅಷ್ಟಿಷ್ಟಪಟ್ಟು ಬೆಳಿಲಿಕ್ಕೆ ಹೋಗೋದಿಲ್ಲ. ಮಾರುಕಟ್ಟೆಯಲ್ಲಿ ಸಿಕ್ಕಿದ್ದನ್ನ ತಂದು ಉಪಯೋಗಿಸ್ಕೊಳ್ಳೋದು ಮುಗಿತತೆ, ಅಷ್ಟು ಅಡ್ಡಿ ಆತಂಕಗಳಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಕೆಲವೊಬ್ರು ಇಲ್ಲ, ನಮ್ದೇ ತೇಗವನ್ನ ಬೆಳೆಸಿ ನಮ್ಮ ಮನೆಗೆ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸೋಣ, ಅನುಮತಿಯನ್ನ ಪಡೆದುಕೊಳ್ಳೋದು ಕಷ್ಟ ಏನಾಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಆದ್ರೂ ಅಷ್ಟು ಸುಲಭ ಇಲ್ಲ. ಏನಂತೀರಿ? ನೀವೊಂದು ಮರ ಕಡಿಬೇಕು ಅಂದ್ರೆ ನೀವು ಪರ್ಮಿಷನ್ ತಗೊಂಡ್ಲೇಬೇಕು. ನಮ್ಮ ಓನ್ ಲ್ಯಾಂಡ್ ಅಲ್ಲೇ ಇದ್ರು ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗತ್ತೆ. ಮತ್ತು ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ನಿಮಗೆ 10 ವರ್ಷನೇ 2 ವರ್ಷಕ್ಕೆ 3 ವರ್ಷಕ್ಕೆ ಅಂತ ಬರುವಂತದಲ್ಲ, ಇದಕ್ಕೆ 45-60 ವರ್ಷ ಬೇಕಾಗುತ್ತೆ. ನೀವು ಈಗ ಹಚ್ಚಿದ್ರೆ ನಿಮ್ ಮಕ್ಳಿಗೋ ಮರಿಮಕ್ಳಿಗೋ ಅಥವಾ ಏನೋ ಅವ್ರ ಎಜುಕೇಶನ್ಗೋ ಯೂಸ್ ಆಗುತ್ತೆ. ಮರದಲ್ಲಿ ಮೇನ್ ಏನು ಅಂದ್ರೆ, ನಾವೀಗ ಅರಣ್ಯ ಹೇಳ್ತಿದೀವಲ್ವಾ, ಈ ಗಿಡ ಬೆಳೀರಿ ಆ ಗಿಡ ಬೆಳೀರಿ ಅಂದ್ರೆ ನಮ್ಗೆ ಯೂಸ್ ಹೆಂಗ್ ಬೇಕು. ಇಲ್ಲ, ನಮಗೆ ಒಂದು 5 ವರ್ಷಕ್ಕೆ ನಮಗ್ ಲಾಭ ಬೇಕು ಅಂದಾಗ ನಾವು ಬೇರೆ ತರದ ಮರಗಳನ್ನ, ಎಕ್ಸಾಂಪಲ್ ಕ್ಯಾಸಿರಿನ ಆಗಿರ್ಬೋದು, ಮೀಲಿಯಡುಬಿ ಆಗಿರ್ಬೋದು, ಆ ತರ ಟ್ರೀನ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಗೆ ಈಗ ಅಂತ ಆರ್ಥಿಕವಾಗಿ ಏನು ಪ್ರಾಬ್ಲಮ್ ಇಲ್ಲ, ಇದ್ರೂ ನಾವೀಗ ನಡ್ಸ್ಕೊಂಡು ಹೋಗ್ತೀವಿ, ಮ್ಯಾನೇಜ್ ಮಾಡ್ತೀವಿ, ಫ್ಯೂಚರ್ ಅಲ್ಲಿ ನಮಗ್ ಬೇಕಾಗುತ್ತೆ ಅಂತ ಅಂದಾಗ ಈ ತರ ಮರಗಳನ್ನ. ಯಾಕಂದ್ರೆ ಸಡನ್ ಆಗಿ ನಮಗೆ ಎಲ್ಲದೂ ಮಾಡಿದ ತಕ್ಷಣ ಸಿಗ್ಬೇಕು ಅಂತ ಏನಿಲ್ಲ ಅಲ್ವಾ. ಈಗ ನಾವು ಕಷ್ಟಪಟ್ಟು ಎಜುಕೇಶನ್ ಮಾಡಿದ್ರು ಒಂದ್ ಟೈಮ್ ಜಾಬ್ ಸಿಗೋದು ಲೇಟ್ ಆಗುತ್ತೆ. ಸೊ ಹಂಗೆ ವೇಟ್ ಮಾಡಿದ್ರೆ ನಿಮಗೆ ಅಧಿಕ ಲಾಭ ಸಿಗುತ್ತೆ ಅಂತ ಹೇಳ್ತೀನಿ. ತೇಗವನ್ನ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಕೆಲವೊಂದ್ ಕಡೆ ನೋಡ್ತೀವಿ 20-25 ವರ್ಷಕ್ಕೆ ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದೆ, ಕಟಾವು ಮಾಡಿ ಉಪಯೋಗಿಸಿಕೊಂಡಿದ್ದಾರೆ. ಸಹಜವಾಗಿ ನಿರ್ಬಂಧ ಇದೆ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕಟಾವು ಮಾಡ್ಲಿಕ್ಕೆ ಸಾಗಿಸ್ಲಿಕ್ಕೆ ಅರಣ್ಯ ಇಲಾಖೆಯವರು ಅನುಮತಿ ಕೊಡ್ತಾರೆ. ತೇಗ ಗಟ್ಟಿ ಗಿಡ, ಕೆಲವೊಂದ್ ಕಡೆಗೆ ತೋಟಗಳಲ್ಲಿ ಕಾಳ್ಮೆಣಸ್ ಅನ್ನು ಹಬ್ಬಿಸಿದ್ದಾರೆ. ಆಮೇಲೆ ನಿಸರ್ಗದ ಏರುಪೇರುಗಳನ್ನು ಬಹಳ ಚೆನ್ನಾಗಿ ಸಹಿಸಿಕೊಳ್ಳುತ್ತೆ, ಅತಿ ಮಳೆಯನ್ನು ತಡ್ಕೊಳ್ಳುತ್ತೆ, ಮಳೆ ಕಡಿಮೆ ಇದ್ರೂ ಬೆಳೀತಾ ಇರತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತೇಗದ ಸಸ್ಯಗಳನ್ನ ಬೆಳೆಸುವ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತಾವು ಸುಲಭದ ಮಾರ್ಗಗಳನ್ನ ತಿಳಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೆಳಗಿರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆಪಿ ವಿಜಯಲಕ್ಷ್ಮಿ ಅವರು ತೇಗದಲ್ಲಿ ಬೀಜಗಳನ್ನ ಹೇಗೆ ಸುಲಭವಾಗಿ

ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆ ಕಾರ್ಬಾರ್ June 25 ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರ ಆದ ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಸತತ ಪ್ರಯತ್ನ, ನಿರ್ದಿಷ್ಟ ಗುರಿ, ಕಠಿಣ ಶ್ರಮ ಇದ್ದರೆ ಮಾತ್ರ ಕ್ರೀಡೆಯಲ್ಲಿ ಯಶಸ್ಸು ಸಾಧಿಸಿಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಹಾಕಿ ಕ್ರೀಡಾಕೂಟದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸುವಂತಾಕೂತ ಜಿಲ್ಲಾಧಿಕಾರಿಗ ಹೇಳಿದೋ. ಮಧ್ಯಪ್ರದೇಶದ ಭೂಪಾಲ್ಲಿ ಇತ್ತೀಚೆಗೆ ನಡೆದ ಭಾರತೀಯ 12ನೇ ಹಾಕಿ ಹಿರಿಯ ಬಾಲಕಿಯರ ಭಾಗಲಿ ಕರ್ನಾಟಕನ ಪ್ರತಿನಿಧಿಸಿ 33 ವರ್ಷಗಳ ಮೇಲೆ ಬೆಳ್ಳಿ ಪದಕ ಪಡೆದುಕೊಂಡ ಕ್ರೀಡಾಪಟುಗಳಿಗೆ ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಡೆಯಿಂದ ಸನ್ಮಾನಿಸಿದೆ. ಅಲ್ಲಿಂದ ಜಿಲ್ಲಾಧಿಕಾರಿಗ ಮಾತಾಡ್ದೋ, ಬೆಳ್ಳಿ ಪದಕ ಪಡ್ಕೊಂಡಿದ್ದು ಶ್ಲಾಘನೀಯ, ಇದು ಬ್ಯಾರೆಯವಕ್ಕೆ ಕೂಡ ಆದರ್ಶ ಆಗಿದ್ದು ಹಂಗೆ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋಕೂತ ಜಿಲ್ಲಾಧಿಕಾರಿಗ ಸಲಹೆನ ಕೊಟ್ಟು ಈ ಕಾರ್ಬರ್ಲಿ ಬ್ಯಾರೆ ಬ್ಯಾರೆ ಭಾಗದ ಮುಖ್ಯಪಟ್ಟವು ಹಾಜರಿದ್ದು. ಪ್ಯಾಟೆ ಪ್ರದೇಶದಲ್ಲಿ ಜನರಿಗೆ ಸೇವೆ ನೀಡುತ್ತಿದ್ದ ಕರ್ನಾಟಕ ಒನ್, ಬೆಂಗಳೂರು ಒನ್ ಮಾದರಿಯಲ್ಲಿ ಗ್ರಾಮ ಒನ್ ಮೂಲಕ ಹಳ್ಳಿಯವಕ್ಕೆ ಕೂಡ ಸೇವೆ ನೀಡುವ ಉದ್ದೇಶದ ಯೋಜನೆ ರೂಪಿಸಲಾಗುತ್ತು. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ 92 ಗ್ರಾಮ ಪಂಚಾಯತ್ಲಿ ಗ್ರಾಮ ಒನ್ ಯೋಜನೆ ಶುರು ಮಾಡಲಾಗುತ್ತು. 24 ಗ್ರಾಮ ಪಂಚಾಯತ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ ಒನ್ ಶುರು ಮಾಡಿಕೆ ಖುಷಿಯಿದ್ದ ಫ್ರಾಂಚೈಸಿಗಳಿಂದ ಅರ್ಜಿ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ದೂರವಾಣಿ 08272223500 ಸಂಪರ್ಕಿಸಕ್ಕಾ ಜಿಲ್ಲಾಧಿಕಾರಿಗ ತಿಳಿಸಿಯೋಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ರಾಜೀವ್ ಗಾಂಧಿ ವಸತಿ ನಿಗಮ, ಬಸವ ವಸತಿ ಯೋಜನೆ ಮತ್ತು ಡಾ ವಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಶಾಸಕ ಅಪ್ಪಚ್ಚು ರಂಜನ್ ಕಾಮಗಾರಿ ಆದೇಶ ಪತ್ರ ಇಂದು ಹಂಚಿದೆ. ಅಟಲ್ ಬಿಹಾರಿ ವಾಜಪೇಯಿ ಕನ್ನಡ ಭವನದಲ್ಲಿ ನಡೆದ ಕಾರ್ಬಾರ್ಲಿ ಆದೇಶ ಪತ್ರಗಳ ಹಂಚಿ ಮಾತಾಡಿದ ವಸತಿ ರೈತರನ್ನು ಗುರುತಿಸಿ ಸರ್ಕಾರ ಮನೆ ನಿರ್ಮಿಸಿಕೆ ಸಹಾಯಧನ ವಿತರಿಸ್ತಾ ಉಟ್ಟು ಸರ್ಕಾರದ ಯೋಜನೆ ಎಲ್ಲವೂ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಕಿವಿಮಾತು ಕೊಟ್ಟು ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿ ಇದರ ಆದೀನ ಬೋಧಕ ಆಸ್ಪತ್ರೆಯಲ್ಲಿ ಖಾಲಿ ಇದ್ದ 35 ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ ಆಗಿ ಚಾಕ್ರಿ ಮಾಡಿಕೆ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ 2/7/2022 ಆಖೇರಿ ದಿನ ಆಗುಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಸಂಸ್ಥೆನ ಕಚೇರಿಯಿಂದ ಕೇಳಿ ತಿಳ್ಕನಕ್ಕ ಗೊತ್ತಾಗುಟ್ಟು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ ತಾರೀಖು 23ರಿಂದ 25ಕ್ಕೆ ಮುಟ್ಟ ವೈದ್ಯರು ಲಭ್ಯ ಇರ್ದುಳೆ. ತಾರೀಖು 30ರಂದು ಮಾಸಿಕ ಲೆಕ್ಕ ತಪಾಸಣೆ ಇರ್ದರಿಂದ ಔಷಧಿಗಳ ವಿತರಣೆ ಇರ್ದುಳೆ. ತುರ್ತು ಚಿಕಿತ್ಸೆಗೆ ವೈದ್ಯರು ಇದ್ದವೇತ ಮಾಹಿತಿ ಕೊಟ್ಟಳು. ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ಮಾರ್ಗಲಿ ರಿಪೇರಿ ಕೆಲಸ ಇರ್ದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬೊತ್ತು 5 ಗಂಟೆಗೆ ಮುಟ್ಟ 220 ಕೆವಿ ಕುಶಾಲನಗರ, 33/11 ಕೆವಿ ಸೋಮರಪೇಟೆ, 66/11 ಕೆವಿ ಆಲೂರು ಸಿದ್ದಾಪುರ, 66/11 ಕೆವಿ ಸುಂಟಿಕೊಪ್ಪ, 66/11 ಕೆವಿ ಮಡಿಕೇರಿ ವಿದ್ಯುತ್ ಉಪಕೇಂದ್ರಲಿ ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಸುಂಟಿಕೊಪ್ಪ, ಚೆಟ್ಟಳ್ಳಿ, ಸೋಮರಪೇಟೆ, ಶಾಂತಳ್ಳಿ, ಕುಮಾರಹಳ್ಳಿ, ಗೌಡಹಳ್ಳಿ, ಹೆಗ್ಗಡಮನೆ, ಅಬ್ಬೂರುಕಟ್ಟೆ, ಐಗೂರು, ಹೊಸಗುತ್ತಿ, ಗೋಣಿಮರೂರು, ಆಲೂರು, ಸಿದ್ದಾಪುರ, ಮಾಲಂಬಿ, ಸಿದ್ದಲಿಂಗಾಪುರ, ಮಡಿಕೇರಿ ಪಟ್ಟಣ, ಬೋಯಿಕೇರಿ, ಗಾಳಿಬೀಡು, ಕುಂಡಮೇಸ್ತ್ರಿ, ಮೇಕೇರಿ, ಸಂಪಾಜೆ, ಭಾಗಮಂಡಲ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಗಂಟೆಗೆ ಆಖೇರಿ ಆದಂಗೆ ಕಳೆದ 24 ಗಂಟೆ ಹೊತ್ತಲ್ಲಿ ಕೊಡಗು ಜಿಲ್ಲೆನ ಸರಾಸರಿ ಮಳೆ 12.11 ಮಳೆ ಆಗುಟ್ಟು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 21.53, ವಿರಾಜಪೇಟೆ ತಾಲೂಕಲ್ಲಿ 4.03 ಮಿಲಿಮೀಟರ್, ಸೋಮರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 10.77 ಮಳೆ ಸುರಿದುಟ್ಟು. ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ಹಂಗೆ ಸಂವಹನ ಜ್ಞಾನನ ಜಾಸ್ತಿ ಮಾಡುವ ಉದ್ದೇಶದ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಮಹೀಂದ್ರ ಅಂಡ್ ಮಹೀಂದ್ರ ಗ್ರೂಪ್ ಹಂಗೆ ನಾಂದಿ ಫೌಂಡೇಶನ್ ಕೂಡುಕೂಟಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ವಿದ್ಯಾರ್ಥಿನಿಗೆ 1 ವಾರದ ಸಾಫ್ಟ್ ಸ್ಟೀಲ್ ಕಾರ್ಯಾಗಾರ ನಡೆದು ಈ ಕಾರ್ಬರ್ನ ಅಧ್ಯಕ್ಷತೆನ ಕಾಲೇಜ್ ಪ್ರಾಂಶುಪಾಲ ವಹಿಸಿದ ಹಂಗೆ ಈ ಕಾರ್ಬರ್ಲಿ ಮುಖ್ಯಪಟ್ಟವು ಹಾಜರಿದ್ದೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ ಮಾರ್ಕೆಟ್ ಹತ್ತಿರ ಮಡಿಕೇರಿ. ಕೇಳಿದರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಎಲ್ಲ ರೀತಿಯ ಹಲ್ಲಿನ ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಇಂದೇ ಭೇಟಿ ಕೊಡಿ ಸ್ಮೈಲ್ ಡೆಂಟಲ್ ಕ್ಲಿನಿಕ್, ಹೆಚ್ಎ ಕಾಂಪ್ಲೆಕ್ಸ್, ಕೆನರಾ ಬ್ಯಾಂಕ್ ಮುಂಭಾಗ, ಕಲ್ಲುಗುಂಡಿ. ಕಾಲ್ 7676585604.

மத்தியப்பிரதேசத்திர பூபால் இக்காய்த்து நடந்த பாரதீய பன்னெண்டனே ஹாக்கி பொம்மக்கட விபாகத்து கர்நாடக 33 கால ஆனப்பிஞ்ச பொள்ளிர பதக்க படந்தித்து கொடகுர ஹாக்கி களிக்காரள மடிக்கேரி ஜில்லாதிகாரி சபாபாடில் ஜில்லாடளித்திர ஆதனையில் இந்த சன்மானம் ஆடித்து தக்கு பரந்தத்து கர்நாடக கொடவ சாகித்ய அகாடமி நாடு மத்துக்காரள பிஞ்ச நாடு மத்தர உபயோகத்தின ஜனக்கு குத்து மாடுவக்கு கொடவ சமாஜ சோம